ಇದಕ್ಕೆ ಬ್ಯಾಕ್ಟೀರಿಯಾ, ರಾಸಾಯನಿಕಗಳು, ಫಂಗಸ್ಸು, ಬೂಸ್ಟು, ಪರಾವಲಂಬಿ ಜೀವಿಗಳಿಂದ ಆಹಾರ ಸಾಮಾನ್ಯವಾಗಿ ಕಲುಷಿತ ಆಗುತ್ತೆ. ಇದಲ್ಲದೆ ಕೆಲವು ಸತಿ ಆಹಾರದಲ್ಲಿ ಇರುವಂತ ವಿಷವು ಸಹ ಆಹಾರವನ್ನ ಕಲುಷಿತವಾಗಿ ಮಾಡಬಹುದು. ಈ ರೀತಿ ಕಲುಷಿತ ಆಹಾರದ ಸೇವನೆಯಿಂದ ಕೆಲವು ಕಾಯಿಲೆಗಳು ನಮಗೆ ಉಂಟಾಗುತ್ತೆ. ಮುಖ್ಯವಾಗಿ ಈ ಆಹಾರದ ನಂಜು ಮತ್ತೆ ಈ ವಿಷ ವಸ್ತುಗಳು ಆಹಾರದಲ್ಲಿ ಹೇಗೆ ಉತ್ಪತ್ತಿ ಆಗ್ತವೆ ಅಂತೀರಿ? ಸಾಮಾನ್ಯವಾಗಿ ಅಸಮರ್ಪಕವಾದ ತಯಾರಿಕೆ, ಸರಿಯಾದ ರೀತಿಯಲ್ಲಿ ಅಡುಗೆಯನ್ನು ಮಾಡದೇ ಇರೋದು, ಅದನ್ನು ಸರಿಯಾಗಿ ಇಟ್ಕೊಳ್ಳದೇ ಇರೋದು, ಅಥವಾ ಆಹಾರ ಸಂಗ್ರಹಣೆಯನ್ನು ಸರಿಯಾಗಿ ಮಾಡದೇ ಇದ್ದಾಗ ಈ ರೀತಿಯ ಕಾಯಿಲೆಗಳು ಕಾಣಿಸಿಕೊಳ್ಳಲು ಬರಬಹುದು. ಇದಲ್ಲದೆ ಕೆಲವು ಕೆಟ್ಟ ಅಭ್ಯಾಸಗಳು, ಅಂದರೆ ಸರಿಯಾಗಿ ಕೈ ತೊಳಿದೇ ಇರೋದು, ಉಗುರುಗಳನ್ನ ಕತ್ತರಿಸದೇ ಇರೋದು, ಅಥವಾ ಕೊಳಕಾಗಿ ಇಟ್ಕೊಳ್ಳೋದು ಉಗುರುಗಳನ್ನ, ಕೊಳಕಾಗಿರೋ ತಲೆ ಕೂದಲು, ಮತ್ತೆ ಆಹಾರ ತಯಿಸುವಾಗ ಈ ಮೈ ಕೈ ಕೆರ್ಕೊಳ್ಳೋದು, ಮತ್ತೆ ಆ ಕೆರೆದ ಕೈಯಿಂದನೇ ಮತ್ತೆ ಅಡುಗೆ ಮಾಡೋದು, ಈ ರೀತಿಯ ಕೆಟ್ಟ ಅಭ್ಯಾಸಗಳಿಂದ ಸಹ ಆಹಾರ ನಂಜಾಗುತ್ತೆ. ಇದಕ್ಕೆ ನಾವು ಕ್ರಾಸ್ ಕಂಟಾಮಿನೇಷನ್ ಅಥವಾ ನಮ್ಮ ಕೈಯಲ್ಲಿ ಇರುವಂತಹ ಬ್ಯಾಕ್ಟೀರಿಯಾನ ನಾವು ಆಹಾರಕ್ಕೆ ವರ್ಗಾವಣೆ ಮಾಡಿ ಆಹಾರನ ನಂಜು ಮಾಡ್ತೀವಿ, ಈ ರೀತಿನೂ ಸಹ ಮಾಡ್ತೀವಿ. ಸಾಮಾನ್ಯವಾಗಿ ಇದು ಬಹಳ ಕಡೆ ನಾವು ಹೇಳ್ತೀವಿ, ಯಾವಾಗಲೂ ಕೈಯನ್ನ ಸದಾ ತೊಳೆದು ಸ್ವಚ್ಛವಾಗಿ ಇಟ್ಕೊಳ್ಳೋದು ಎಷ್ಟೋ ಕಾಯಿಲೆಗಳ ವಿರುದ್ಧ ರಕ್ಷಣೆಯನ್ನ ನಮಗೆ ಕೊಡುತ್ತೆ ಅನ್ನೋದು ಬಹಳಷ್ಟು ಕಡೆ ನಾವು ಇದನ್ನ ಕೇಳಿದೀವಿ, ಇದು ನಿಜಾನೂ ಹೌದು. ಈ ನಂಜಲ್ದೆ ಕೆಲವು ಸತಿ ಕೆಲವು ರಾಸಾಯನಿಕಗಳು ನೈಸರ್ಗಿಕವಾಗಿ ಕೆಲವು ಆಹಾರದಲ್ಲಿ ವಿಷ ಉತ್ಪತ್ತಿ ಆಗುತ್ತೆ, ಅದರಿಂದನೂ ಸಹ ಆಹಾರ ನಂಜಾಗುತ್ತೆ. ಇನ್ನ ಮುಖ್ಯವಾಗಿ ವಿಷಾರ ಸೇವನೆಯ ಮೂಲಕ ಏನು ಅಸ್ವಸ್ಥತೆ ಉಂಟಾಗುತ್ತಲ್ಲ, ಇದನ್ನ ಯಾವ ರೀತಿ ವಿಂಗಡಿಸಬಹುದು ಅಂತೀರಿ? ಒಂದು ಆಹಾರದಲ್ಲೇ ವಿಷ ಉತ್ಪತ್ತಿ ಆಗೋದು, ಅಂದ್ರೆ ಬ್ಯಾಕ್ಟೀರಿಯಾದಿಂದ ಉತ್ಪತ್ತಿ ಆಗುತ್ತೆ. ಇನ್ನೊಂದು ಆಹಾರದ ಸೋಂಕು. ಮೂರನೇದಾಗಿ ನಾನೀಗಾಗಲೇ ಹೇಳ್ದಂಗೆ ಫಂಗಸ್ ಅಥವಾ ಬೂಸ್ಟ್ನಿಂದ ಬರುವಂತಹ ಸೋಂಕು. ನಾಲ್ಕನೇದಾಗಿ ನೈಸರ್ಗಿಕವಾಗಿ ಆಹಾರದಲ್ಲಿ ಕೆಲವು ವಿಷಗಳು ಇರುತ್ತೆ. ಇವುಗಳ ಬಗ್ಗೆ ಸ್ವಲ್ಪ ವಿಶದವಾಗಿ ತಿಳಿಸ್ಕೊಡ್ತೀರಾ? ನಾನು ಬಹಳ ಮುಖ್ಯವಾದ ಆಹಾರದ ಸೋಂಕಿನ ಬಗ್ಗೆನೇ ಮೊದಲು ಹೇಳ್ತೀನಿ. ಈ ಆಹಾರದ ಸೋಂಕು ಆಹಾರದಲ್ಲಿ ಇರುವ ಸೂಕ್ಷ್ಮ ಜೀವಿಗಳಿಂದ ಬರುತ್ತೆ. ಈ ಸೂಕ್ಷ್ಮ ಜೀವಿಗಳು ನಮ್ಮ ಆಹಾರದ ಮೂಲಕ ದೇಹವನ್ನ ಪ್ರವೇಶಿಸಿ ಅಲ್ಲಿ ಕಾಯಿಲೆಯನ್ನ ತರುತ್ತೆ. ಸೂಕ್ಷ್ಮ ಜೀವಿಗಳು ಆಹಾರದಲ್ಲಿರುತ್ತೆ, ಅಂತ ಆಹಾರವನ್ನ ಸೇವಿಸಿದಾಗ ನಾವು ಜೊತೆಗೆ ಸೂಕ್ಷ್ಮ ಜೀವಿಗಳನ್ನು ಸೇವಿಸ್ತೀವಿ. ಇವು ನಮ್ಮ ದೇಹದಲ್ಲಿ ವೃದ್ಧಿ ಹೊಂದಿ ಅಲ್ಲಿ ಕಾಯಿಲೆಯನ್ನ ಉಂಟು ಮಾಡುತ್ತೆ. ಬಹಳ ಪ್ರಮುಖವಾಗಿ ಕೇಳಬರುವಂತದ್ದು ಸಾಲ್ಮೊನೆಲಾ ಬ್ಯಾಕ್ಟೀರಿಯಾದ ಉಂಟಾಗುವಂತ ಸಾಲ್ಮೊನೆಲಾಸಿಸ್ ಅನ್ನೋ ಕಾಯಿಲೆ, ಅಂದ್ರೆ ಹೊಟ್ಟೆ ನೋವು, ವಾಂತಿ ಬೇದಿ, ಬಹಳಷ್ಟು ಸತಿ ಇದು ಉಂಟಾಗುತ್ತೆ. ಸಾಮಾನ್ಯವಾಗಿ ಬರುವಂತ ಕಾಯಿಲೆ. ಈ ಕಾಯಿಲೆ ಆಹಾರದ ಸೋಂಕಿನಿಂದ ಬರುವಂತದ್ದು. ಮುಖ್ಯವಾಗಿ ನಮ್ಮಲ್ಲಿ ಈ ಮಾಂಸಾಹಾರಿಗಳು ಮೊಟ್ಟೆ ಮತ್ತು ಮಾಂಸವನ್ನು ಕೂಡ ಬಳಸ್ತಾರೆ. ಇದನ್ನ ಸರಿಯಾಗಿ ಬೇಯಿಸದೇ ಇದ್ರೆ ಆಹಾರದ ಸೋಂಕು ಕಾಣಿಸಿಕೊಳ್ಳುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ. ಅಂದ್ರೆ ಸಸ್ಯಾಹಾರಿಗಳಿಗೆ ಈ ಆಹಾರದ ಸೋಂಕಿನ ಕಾಯಿಲೆ ಬರೋದಿಲ್ವೇ? ಖಂಡಿತ ಬರುತ್ತೆ. ನನಗೆ ಮೊದಲು ಹೇಳಿದಾಗೆ ಸಾಲ್ಮೊನೆಲಾ ಬ್ಯಾಕ್ಟೀರಿಯಾ, ಸಾಮಾನ್ಯವಾಗಿ ಈ ಬ್ಯಾಕ್ಟೀರಿಯಾ ಸರಿಯಾಗಿ ಬೇಯಿಸಿದ ಮಾಂಸ ಮತ್ತೆ ಈ ಮೊಟ್ಟೆಯನ್ನ, ನಮ್ಮಲ್ಲಿ ಬಹಳ ಕೆಟ್ಟ ಅಭ್ಯಾಸ, ಮೊಟ್ಟೆಯನ್ನ ನಾವು ಸಂಗ್ರಹಿಸಿದಾಗ ತೊಳೆಯೋದಿಲ್ಲ, ಹಾಗೆ ಇಟ್ಕೋತೀವಿ, ಮತ್ತೆ ಅದನ್ನು ಬೇಯಿಸಬೇಕಾ ಇನ್ನೊಂದು ಮಾಡ್ಬೇಕಾ, ಡೈರೆಕ್ಟ್ ಆಗಿ ಹಸಿ ಮೊಟ್ಟೆಯನ್ನ ಹಾಗೆ ಹೊಡಿತೀವಿ ತೊಳಿದೆ. ಅಂತ ಸಮಯದಲ್ಲಿ ಆ ಮೊಟ್ಟೆ ಸರಿಯಾಗಿ ಬೇಯದೇ ಇದ್ದಾಗ ಈ ಸಾಲ್ಮೊನೆಲಾ ನಮ್ಮ ದೇಹವನ್ನ ಪ್ರವೇಶಿಸಬಹುದು. ಅಂದ್ರೆ ನಾವು ಮೊಟ್ಟೆಯನ್ನ ತೊಳೆದು ಚೆನ್ನಾಗಿ ಆಮೇಲೆ ಬೇಯಿಸೋದು ಒಳ್ಳೇದು, ಒಂದು ಪ್ರಿಕಾಷನ್. ಮತ್ತೆ ಕೆಲವರು ಹಸಿ ಮೊಟ್ಟೆನೇ ಕುಡಿತಾರೆ, ಇದು ಒಳ್ಳೇದಲ್ಲ. ತೊಳೆದು ಸಾಲ್ಮೊನೆಲಾ ಬ್ಯಾಕ್ಟೀರಿಯಾ ಹೋಗಬಹುದು, ಆದ್ರೆ ಅದರ ವಿಡಿನ್ ಅಂತ ಒಂದು ವಿಷ ವಸ್ತು ಇರುತ್ತೆ, ಅದು ನಮ್ಮ ದೇಹದಲ್ಲಿ ಕೆಲವು ಆಹಾರ ಅಂಶಗಳನ್ನ ಸರಿಯಾಗಿ ಜೀರ್ಣ ಆಗದಾಗೆ ನೋಡ್ಕೊಳ್ಳುತ್ತೆ. ಆದ್ರಿಂದ ಅಷ್ಟು ಒಳ್ಳೇದಲ್ಲ ಹಸಿಯಾಗಿ ತಗೊಳ್ಳೋದು. ಮತ್ತೆ ನೀವು ಕೇಳಿದ್ರೆ ಬರೀ ಮೊಟ್ಟೆ ಮಾಂಸದಿಂದ ಬರುತ್ತಾ ಅಂತ ಇಲ್ಲ, ತರಕಾರಿಯಿಂದನೂ ಬರಬಹುದು. ಇಲ್ಲಿ ಯಾವ ತರ ಬರುತ್ತೆ ಅಂದ್ರೆ, ಯಾವುದೇ ಹಸಿಯಾದ ತರಕಾರಿಯನ್ನ ಈ ಬೇಯಿಸಿದ ತರಕಾರಿ ಜೊತೆಗೆ ಬೆರೆಸೋದು, ಅಥವಾ ಹಸಿ ಮಾಂಸನ ಈ ಬೇಯಿಸಿದ ಮಾಂಸದ ಜೊತೆಗೆ ಇಡೋದು, ಅಥವಾ ಕುಲುಷಿತವಾದ ನೀರಿನ ಸೇವನೆ ಮಾಡೋದು, ಅಥವಾ ಈ ನೀರಲ್ಲಿ ತರಕಾರಿಗಳನ್ನ ತೊಳೆದ್ಬಿಟ್ಟ ತರಕಾರಿನ ಬೇಯಿಸಲ್ಲ, ಸಾಮಾನ್ಯ ಸಾಲಾಡ್ ಅಂತೀವಿ, ಹಸಿ ತರಕಾರಿ ತಿನ್ನೋ ಅಭ್ಯಾಸ. ಈಗ ಹಳ್ಳಿಗಳೇ ಸೌತೆಕಾಯಿ ಏನಿರುತ್ತೆ ನಮಗೆ ಅಂದ್ರೆ, ಯಾವುದೋ ಒಂದು ನೀರಲ್ಲಿ ತೊಳೆದಿದೀವಿ, ಮೇಲ್ ಸ್ವಚ್ಛವಾಗಿ ಕಾಣ್ತಾ ಇದೆ, ಬಟ್ ಕಣ್ಣಿಗೆ ಕಾಣ್ತಿರುವಂತ ಬ್ಯಾಕ್ಟೀರಿಯಾ ನೀರಲ್ಲಿ ಯಾವ್ದಿದೆ ಅದನ್ನ ನಾವು ಸೌತೆಕಾಯಿಗೂ ಹಾಕಿರ್ತೀವಿ, ಅಥವಾ ಯಾವುದೇ ಹಸಿ ತರಕಾರಿಗೆ ಹಾಕಿರ್ತೀವಿ, ಸರಿಯಾದ ನೀರು ಬಳಸ. ಆದ್ರಿಂದ ನಾವು ತೊಳಿಯಕ್ಕೂ ಸಹ ಶುದ್ಧವಾದ ನೀರನ್ನ ಬಳಸಬೇಕು. ಬಹಳ ತಪ್ಪು ಮಾಡ್ತೀವಿ ನಾವು, ಕುಡಿಯಕ್ ಮಾತ್ರ ನೀರು ಶುದ್ಧವಾಗಿರ್ಬೇಕು, ಇದಕ್ಕೆ ನೀರು ಚೆನ್ನಾಗಿ ಕಂಡ್ರೆ ಸರಿ, ಆತರ ಅಲ್ಲ. ಆ ನೀರು ಶುದ್ಧವಾಗಿದೆ ಅನ್ನೋ ಗ್ಯಾರಂಟಿ ನಾವು ಕುಡಿಯಕ್ಕೆ ಯಾವ ನೀರನ್ನ ಉಪಯೋಗಿಸ್ತ ಅಂತ ನೀರನ್ನ ಉಪಯೋಗಿಸಿ ತೊಳೆದು ಹಸಿ ತರಕಾರಿ ಉಪಯೋಗಿಸಿದ್ರೆ ಪರವಾಗಿಲ್ಲ. ಇಲ್ಲದೆ ಇದ್ರೆ ತರಕಾರಿಗಳಿಂದನೂ ಅಂದ್ರೆ ಸಸ್ಯಾಹಾರಿಗಳಿಗೂ ಸಹ ಈ ರೀತಿ ಕಾಯಿಲೆಗಳು ಬರಬಹುದು. ಮತ್ತೆ ತಾವು ತಜ್ಞರು ಹೇಳ್ತಾ ಇರ್ತೀರಾ, ಬೇಯಿಸಿದಂತ ಆಹಾರವನ್ನ ಸರಿಯಾದಂತ ಒಂದು ತಾಪಮಾನ ಉಷ್ಣತೆಯಲ್ಲಿ ಇಡಬೇಕು ಅಂತ. ಈ ಸರಿಯಾದಂತ ತಾಪಮಾನ ಅಥವಾ ಸುರಕ್ಷಿತ ತಾಪಮಾನ ಅಂದ್ರೆ ಏನು? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಅದರಲ್ಲೂ ಈ ಬೇಸಿಗೆಯಲ್ಲಿ. ಇದು ಅಂದ್ರೆ ಈಗ ಒಂದು ಆಹಾರವನ್ನ ಬೇಯಿಸಿದ ಮೇಲೆ ನಾವು ಈಚೆ ಇಡ್ತೀವಿ, ಸುಮಾರು 50 ಡಿಗ್ರಿಗೆ ಇಳಿಯೋ ತನಕ ಏನು ತೊಂದರೆ ಇಲ್ಲ. 50ಕ್ಕಿಂತ ಕೆಳಗಿಳಿದ ಮೇಲೆ ಅಥವಾ 7 ಡಿಗ್ರಿಗಿಂತ ಮೇಲೋದ್ಮೇಲೆ ಅಂದ್ರೆ 35-40 ಡಿಗ್ರಿಯಲ್ಲಿ ಬ್ಯಾಕ್ಟೀರಿಯಾಗಳಿಗೆ ಬಹಳ ಖುಷಿಯಾದ ಹೌದು ಬಹಳ ಬೇಗ ವೃದ್ಧಿ ಆಗುತ್ತೆ. ಆ ಒಂದು ತಾಪ ಹಿತಕರವಾದ ವಾತಾವರಣ, ಅದಕ್ಕೆ ಯಾವುದೇ ಬ್ಯಾಕ್ಟೀರಿಯಾಗಳು ಸುತ್ತಮುತ್ತ ಇರೋವು ಅವುಗಳು ಜಾಸ್ತಿ ವೃದ್ಧಿ ಆಗುತ್ತೆ. ನಾವು ಈ ಆಹಾರವನ್ನ ಬೇಯಿಸಿ ಬಹಳ ಹೊತ್ತಿಟ್ಟಾಗ ಅದು 40 ಡಿಗ್ರಿಯಲ್ಲೇ ನಿಂತಿದ್ದಾಗ ಕುಲುಷಿತ ವಾತಾವರಣ ಇದ್ರೆ ಸುತ್ತಮುತ್ತ ಆ ಬ್ಯಾಕ್ಟೀರಿಯಾಗಳ ಆಹಾರವನ್ನ ಹೋಗಿ ಕುಲುಷಿತಗೊಳಿಸುತ್ತೆ. ಅದಕ್ಕೆ ಸಾಮಾನ್ಯವಾಗಿ ನಾವು ಏನ್ ಹೇಳ್ತೀವಿ, ಯಾವುದೇ ಆಹಾರನ ಬೇಯಿಸಿದಾಗ ತಕ್ಷಣ ತಣಿಸಿ ರೆಫ್ರಿಜರೇಟರ್ ಅಲ್ಲಿ ಶೇಖರ್ಸ್ ಇಟ್ಕೋಬೇಕು, ಇಲ್ಲ ಉಪಯೋಗಿಸ್ಕೊಂಡ್ಬಿಡ್ಬೇಕು. ಆದ್ರೆ 45-50 ಡಿಗ್ರಿಯಲ್ಲಿ ಬಹಳ ಕಾಲ ಈಚೆ ಕಡೆ ಇಡುವಂತ ಒಳ್ಳೇದು, ಅಭ್ಯಾಸ ಅಲ್ಲ. ಅಂದ್ರೆ ಅದನ್ನ ಸರಿಯಾಗಿ ನಾವು ಪಾತ್ರೆಯಲ್ಲಿ ಮುಚ್ಚಿಟ್ಟು ಹೇಗೆ ಬಿಸಿ ಮಾಡಿ ಬಳಸ್ಕೋಬಹುದು ಅಂತ. ಅದೇ 50 ಡಿಗ್ರಿ ಇಳಿದ್ರೆ ನೀವು ಮತ್ತೆ ಉಪಯೋಗಿಸ ತಕ್ಷಣ ಬಿಸಿ ಮಾಡಿ ಮತ್ತೆ ಕುದಿಸಿ ಅದನ್ನ ಇಟ್ಕೋಬೇಕು. ಅದರಲ್ಲೂ ಏನಾಗುತ್ತೆ, ಈ ಬೇಸಿಗೆಯಲ್ಲಿ ಈಚೆ ಕಡೆ ಟೆಂಪರೇಚರ್ 40, ಬಹಳ ಹಿತಕರವಾದ ವಾತಾವರಣ ಬ್ಯಾಕ್ಟೀರಿಯಾಗಳಿಗೆ ಇರುತ್ತೆ, ನಮ್ಮ ಸುತ್ತಮುತ್ತ ಈ ಸೂಕ್ಷ್ಮಾಣುಗಳು ಜಾಸ್ತಿ ಇರುತ್ತೆ. ಏನೇನು ಕಾಯಿಲೆಗಳು ಬರಬಹುದು ಅಂತೀರಿ ಈ ರೀತಿ ಒಂದು ತಂಪಾದಾಗ? ಬಹಳ ಸುಲಭವಾದ, ಎಲ್ಲರೂ ಕೇಳಿರುವಂತದ್ದು ಹೇಳ್ತೀನಿ, ಜಾಂಡಿಸ್ ಕೇಳಿದೀವಿ ನಾವು, ಹೆಪಟೈಟಿಸ್. ಹೌದು, ಬಹಳ ಭಯಂಕರ ಕಾಯಿಲೆ ಅದು, ತುಂಬಾ ಜನ ಸಾವು ಸಹ ಉಂಟಾಗುತ್ತೆ. ಇದು ಸಾಮಾನ್ಯವಾಗಿ ಆಹಾರ ಮತ್ತೆ ನೀರಿಂದ ಹರಡುವಂಥದ್ದು. ಅದರಲ್ಲಿ ಬಹಳ ಕಾಲ ಶೇಖರ್ಸ್ ಇಟ್ಕೊಂತೀವಲ್ಲ, ಐಸ್ ಕ್ರೀಮು, ಚೀಸು, ಹಾಲು, ಆಮೇಲೆ ಈ ಹಸಿ ತರಕಾರಿಗಳು, ಇದರಿಂದ ಈ ಕಾಯಿಲೆ ಬರುತ್ತೆ. ಇದು ಬೇಸಿಗೆಯಲ್ಲಿ ಜಾಸ್ತಿ, ನಾನು ಈಗಾಗಲೇ ಹೇಳ್ದಂಗೆ ವಾತಾವರಣದಲ್ಲೂ ಆ ಟೆಂಪರೇಚರ್ ಇರುತ್ತೆ, ಮತ್ತೆ ನಮ್ಮ ಆಹಾರವು ಅದೇ ತಾಪಮಾನ ಇದ್ದಾಗ ಈ ರೀತಿ ಕಾಯಿಲೆಗಳು ಜಾಸ್ತಿ. ಆಮೇಲೆ ಇನ್ನೊಂದೇನಾಗುತ್ತೆ, ಒಂದು 40 ಡಿಗ್ರಿಗೆ ಆಹಾರ ಇಳಿದಾಗ ಬೇಗ ತಣಿಯಲ್ಲ, ಯಾಕಂದ್ರೆ ವಾತಾವರಣನೇ ಬೆಚ್ಚಗಿರೋದ್ರಿಂದ ಆಹಾರ ಬೇಗ ತಣಿಯೋದಿಲ್ಲ. ಅಂತ ಸಮಯದಲ್ಲೂ ಈ ಒಂದು ಕಾಯಿಲೆಗಳು ಕಾಣಿಸ್ಕೋಬಹುದು. ಈಗ ಸಾಧಾರಣವಾಗಿ ನಾವು ಸಾಕಷ್ಟು ಮುಂಜಾಗ್ರತೆಯನ್ನು ತೆಗೆದುಕೊಂಡ್ರು ಕೂಡ ಕೆಲವು ಸಂದರ್ಭದಲ್ಲಿ ಹೊರಗಡೆ ಊಟ ಮಾಡಿದಾಗ ಹೆಚ್ಚಾಗಿ ಈ ಆಹಾರದ ನಂಜಿನ ಒಂದು ಪರಿಸ್ಥಿತಿ ಉಂಟಾಗಿ ಜನರು ಅಸ್ವಸ್ಥರಾಗ್ತಾರೆ, ಇದಕ್ಕೆ ಏನು ಕಾರಣಗಳಿರ್ಬೋದು? ನಿಜ, ಸಾಮಾನ್ಯವಾಗಿ ಈ ಸೂಕ್ಷ್ಮ ಜೀವಿಗಳು ನಮ್ಮ ಚರ್ಮ, ಕೂದಲು, ಮೂಗು, ಗಾಯಗಳೆಲ್ಲ ಇರುತ್ತೆ. ಆಹಾರ ತಯಾರಿಕಾ ಸ್ಥಳ ಸ್ವಚ್ಛವಾಗಿಲ್ಲದೆ ಇದ್ರೆ ಅಥವಾ ಆಹಾರ ತಯಾರಿಸೋರು, ಸಾಮಾನ್ಯವಾಗಿ ನೀವು ಈಗಾಗಲೇ ಹೇಳಿ ಹೊರಗಡೆ ತಿನ್ನೋದನ್ನ ಜಾಸ್ತಿ ಜನ ಇನ್ವಾಲ್ವ್ ಆಗಿರ್ತಾರೆ, ಅಲ್ಲಿ ಅಡುಗೆ ಮಾಡುವಾಗ 4-5 ಜನ ಇರ್ತಾರೆ, ಅವರು ಸ್ವಚ್ಛವಾಗಿಲ್ದೇ ಅಥವಾ ಅವ್ರ ಕೈಯಲ್ಲಿ ಗಾಯ ಆತರ ಇದ್ರೆ ಮತ್ತೆ ಪಾತ್ರೆಗಳನ್ನು ಸರಿಯಾಗಿ ತೊಳೆದೆ ಇದ್ದಾಗ ಅದರಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು ಈ ಆಹಾರವನ್ನ ಪ್ರವೇಶಿಸಿ ವೃದ್ಧಿ ಹೊಂದುತ್ತೆ. ಇಲ್ಲಿ ವೃದ್ಧಿ ಹೊಂದಿದ್ದ ಆಹಾರ ಸೂಕ್ಷ್ಮ ಜೀವಿಗಳು ಏನ್ ಮಾಡುತ್ತೆ, ವೃದ್ಧಿ ಹೊಂದ ಸಮಯದಲ್ಲಿ ಕೆಲವು ವಿಷವನ್ನ ಆಹಾರಕ್ಕೆ ಸೇರಿಸುತ್ತೆ. ಆ ವಿಷ ಯಾವುದೇ ಬೇಯಿಸೋದ್ರಿಂದಾಗ್ಲಿ ಇನ್ನೊಂದ್ರಿಗಾಗ್ಲಿ ಹೋಗೋದಿಲ್ಲ. ನೀವು ಎಷ್ಟೇ ಚೆನ್ನಾಗಿ ಬೇಯಿಸಿದೀನಿ ಆಹಾರನ, ಶುದ್ಧವಾಗಿ ಇಟ್ಟಿದ್ದೀನಿ ಅಂದ್ರೂ ಅಲ್ಲಿ ಕಾಯಿಲೆ ಬರುತ್ತೆ ಇಂಥ ವಿಷದಿಂದ. ಅದನ್ನ ನಾನು ಈಗಾಗಲೇ ಹೇಳಿದೆ, ಆಹಾರದಲ್ಲಿ ವಿಷ ಅಂತ. ಮೊದಲನೇದಾಗಿ ಸೋಂಕು ಬರುತ್ತೆ ಬ್ಯಾಕ್ಟೀರಿಯಾಗಳನ್ನೇ ನಾವು ಬಾಯಿಂದ ಸೇವಿಸಿದಾಗ. ಇಲ್ಲೇನಾಗುತ್ತೆ, ಬ್ಯಾಕ್ಟೀರಿಯಾಗಳು ಅಥವಾ ಯಾವುದೇ ಸೂಕ್ಷ್ಮಾಣುಗಳು ವಿಷವನ್ನ ಬಿಟ್ಬಿಟ್ಟಿರುತ್ತೆ ಆಗ್ಲೇ ವೃದ್ಧಿ ಹೊಂದಿ, ಅದರಲ್ಲಿ ಆ ವಿಷದಿಂದ ಬರುವಂತ ಕಾಯಿಲೆ. ಆದ್ರಿಂದ ಹೊರಗಡೆ ಊಟ ಮಾಡಿದಾಗ ನಮ್ಗೆ ಎಷ್ಟೇ ನೀಟ್ ಹಾಕೊಂಡ್ರು ಆಹಾರದಲ್ಲಿ ಈಗಾಗಲೇ ವಿಷ ಉತ್ಪತ್ತಿ ಆಗ್ಬಿಟ್ಟಿರುತ್ತೆ. ಅಂತ ಆಹಾರ ಸೇವನೆಯಿಂದ ನಮಗೆ ಅಸ್ವಸ್ಥತೆ ಉಂಟಾಗುತ್ತೆ. ಮುಖ್ಯವಾಗಿ ಯಾವ್ಯಾವ ಸೂಕ್ಷ್ಮಾಣು ಜೀವಿಗಳಲ್ಲಿ ಕೆಲಸ ಮಾಡ್ತವೆ ಅಂತೀರ ಈ ಒಂದು ಸಂದರ್ಭದಲ್ಲಿ? ಬಹುಶಃ ಈ ಜ್ಯೂಸ್ ಕುಡಿಯೋ ಅಭ್ಯಾಸ ಇದ್ರೆ ನಮ್ಗೆ ಪೊಟ್ಟಣದಲ್ಲಿ ಬರುವಂತ ಜ್ಯೂಸ್, ಅದ್ರ ಮೇಲೆ ಒಂದ್ ಹೆಸರು ಬರೆದಿರ್ತಾರೆ, ಡಬ್ಬ ಉಬ್ಬಿಕೊಂಡಿದ್ರೆ ಬಳಸಬೇಡಿ ಅಂತ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂದ್ರೆ ಬಾಟಲಿನಿಸಂ ಅಂತ ಒಂದು ಡಿಸೀಸ್. ಅದು ನಾನು ಈಗಾಗಲೇ ಹೇಳ್ದಂಗೆ ವಿಷ ವಸ್ತುವನ್ನ ಬಿಟ್ಟಿರೋದು, ಅಂದ್ರೆ ಪ್ರೋಸೆಸ್ ಮಾಡಿದ್ದಾರೆ, ಫ್ರೂಟ್ ಜ್ಯೂಸ್ ನ ಕ್ಲೀನ್ ಆಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಆದ್ರೆ ಹಣ್ಣು ಬರೋ ಸ್ಟೇಜ್ ಅಲ್ಲೇನೆ ಈ ಬಾಟಲಿಸಂ ಬ್ಯಾಕ್ಟೀರಿಯಾ ಅದ್ರೊಳಗೆ ಸೇರಿ ವಿಷ ವಸ್ತುನ ರಿಲೀಸ್ ಮಾಡ್ಬಿಟ್ಟಿರುತ್ತೆ. ಅಂತ ಒಂದು ಜ್ಯೂಸ್ ನ ಇವರು ಸರಿಯಾಗಿ ಪ್ರೋಸೆಸ್ ಮಾಡಿದ್ರೆ ಡಬ್ಬದಲ್ಲಿ ತುಂಬಿದಾಗ ಆ ವಿಷಕಾರಿ ವಸ್ತು ಅದರಲ್ಲಿ ಸೇರ್ಕೊಂಡು ರಿಲೀಸ್ ಆದಾಗ ಗಾಳಿ ತುಂಬಿಕೊಂಡು ಡಬ್ಬ ದಪ್ಪ ಆಗುತ್ತೆ. ಬಹಳ ಕೆಟ್ಟ ಒಂದು ಕಾಯಿಲೆ ಅದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಕರುಳುಬೇನೆ ಮತ್ತು ಈ ಕಾಲರ ಬಗ್ಗೆ ಹೆಚ್ಚು ಕೇಳ್ತಾ ಇದ್ದೀವಿ, ಇದಕ್ಕೂ ಕೂಡ ಈ ಆಹಾರದ ನಂಜುಗಳು ಏನಾದರೂ ಕಾರಣ ಆಗಬಹುದೇ? ಹೌದು, ಎರಡೂ ಆಹಾರ ನಂಜಿನ ಕಾರಣದಿಂದನೇ ಬರುವಂತದ್ದು, ಈ ಕರುಳು ಬೇನೆ ಆಗ್ಲಿ ಕಾಲರ ಆಗ್ಲಿ, ಈ ಕೋಲಿ ಅಂತ ಇನ್ನೊಂದು ಕರುಳು ಬೇನೆಗೆ ಕಾರಣ. ಈ ಕೋಲಿಯಿಂದ ಬಂದಿದೆ ಅಂದ್ರೆ ಅರ್ಥ ನೀರನ್ನ ಉಪಯೋಗಿಸಿದೀವಿ, ನೀರನ್ನ ಉಪಯೋಗಿಸಿದ್ದಾರೆ ಅಂತ. ಸಾಮಾನ್ಯವಾಗಿ ನಮ್ಮ ಮಲದಲ್ಲಿ ಇರುತ್ತೆ, ನಮ್ಮ ಹೊಟ್ಟೆಯಲ್ಲಿ ಇರುತ್ತೆ, ಅದು ಮಲದ ಮೂಲಕ ಈಚೆಗೆ ಬಂದಿರುತ್ತೆ. ಅಂದ್ರೆ ಯಾವುದೇ ನೀರಿನಲ್ಲಿ ಈ ಕೋಲಿ ಇದೆ ಅರ್ಥ ಅಂದ್ರೆ ಅದು ಮಲದ ಜೊತೆಗೆ ಮಿಶ್ರ ಆಗಿರೋ ವಸ್ತುಗಳ ಬಂದಿರೋ ಅಂತ ನೀರು ಅಂತಾನೆ ಅರ್ಥ. ಸಾಮಾನ್ಯವಾಗಿ ಕಂಡು ಬರುತ್ತೆ ಇದು, ಇಷ್ಟ ಹೇಳಿದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ ಅಂದ್ರೆ ವೈಯಕ್ತಿಕವಾಗಿ ನಾವು ನೈರ್ಮಲ್ಯವಾಗಿ ಇಲ್ಲದೆ ಇದ್ದಾಗ ಈ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ. ಮತ್ತೆ ಸರಿಯಾದಂತ ನೀರನ್ನು ಬಳಸ್ತಾ ಇದ್ದಾಗಲೂ ಕೂಡ ಆ ನೀರು ಇದರಿಂದ ಬಂದಿರೋದ್ರಿಂದ ಖಂಡಿತವಾಗಿ ನೀವು ಹೇಳೋದು ನಿಜ. ಮತ್ತೆ ಈ ಶಿಲೀಂಧ್ರಗಳು ಮತ್ತೆ ಈ ಬೂಸ್ಟ್ ಅಂತ ನಾವೇನು ಕರಿತೀವಲ್ಲ, ಇವು ಕೂಡ ಆಹಾರದ ನಂಜಿಗೆ ಎಷ್ಟು ಮಟ್ಟಿಗೆ ಕಾರಣ ಆಗ್ಬಹುದು? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಮ್ಮ ರೈತ ಬಾಂಧವರಿಗೆ, ಈ ಫಂಗಸ್ ಅನ್ನೋದು ಬಹಳ ಕೆಟ್ಟದ್ದು ಒಂದು. ಹೌದು, ಈ ಬೂಸ್ಟ್ ಈ ತೇವಾಂಶ ಇರೋ ಕಡೆ ಬೆಳೆಯುತ್ತೆ. ವಿಶೇಷವಾಗಿ ನಾವು ಈಗ ಬ್ರೆಡ್ ತೆಗೆದುಕೊಂಡ್ರೆ ಅದು ಬಹಳ ದಿನ ಹಾಗೆ ಇಟ್ಟರೆ ಒಂದ್ ರೀತಿ ಬೂದಿ ರೀತಿ ಬರುತ್ತೆ. ಅದೇ ಬೂಸ್ಟ್. ಕೃಷಿ ಬೆಳೆಗಳು ತಗೊಂಡ್ರೆ ಮುಸ್ಕಿನ್ ಜೋಳ, ಕಡಲೆಕಾಯಿ ಇಂಥದ್ರ ಮೇಲೂ ಸಹ ಇದನ್ನ ನಾವು ನೋಡ್ತೀವಿ. ಮೆಣಸಿನಕಾಯಿ ಸರಿಯಾಗಿ ಒಣಗಿಸ್ತಾ ಇದ್ದಾಗ ಬರುತ್ತೆ. ಇದು ಗೊತ್ತಿರಲಿಲ್ಲ ನಮಗೆ. 1974 ಪಶ್ಚಿಮ ಭಾರತದಲ್ಲಿ ಸುಮಾರು 100 ಜನ ಗುಡ್ಡಗಾಡಿನ ಜನ ಈ ಕಾಯಿಲೆ ಯಾವ್ದು ಅಂತಾನೆ ಗೊತ್ತಿಲ್ಲದೆ ತೀರ್ಕೊಂಡ್ರು. ನಿಗೂಢ ಕಾಯಿಲೆ ಅಂತ, ನಿಗೂಢ ಕಾಯಿಲೆ ಅಂತಾರಲ್ಲ ಆ ತರದಲ್ಲಿ. ಆಮೇಲೆ ತುಂಬಾ ಸಂಶೋಧನೆ ಮಾಡಿ ಬಂದ ಮೇಲೆ ತಿಳ್ಕೊಂಡಿದ್ದೇನೆಂದ್ರೆ ಈ ಮುಸ್ಕಿನ ಜೋಳದ ಮೇಲೆ ಬಂದಿರುವಂತ ಫಂಗಸ್ ಅನ್ನ ಅವರು ಆ ಮುಸ್ಕಿನ ಜೋಳದ ಜೊತೆ ಸೇವಿಸಿರೋದ್ರಿಂದ ಈ ರೀತಿಯ ಕಾಯಿಲೆ ಉಂಟಾಯ್ತು ಅಂತ ಹೇಳಿ. ಇದೊಂದು ರೀತಿ ಶಿಲೀಂಧ್ರ ವಿಷ ಅಂತ ಹೇಳಿ, ಶಿಲೀಂಧ್ರ ವಿಷ. ಆದ್ರಿಂದ ಇದು ಎರಡು ತರದಲ್ಲೂ ಬರಬಹುದು. ಒಂದು ಕಟಾವಿಗ ಮುಂಚೆ ತೇವಾಂಶ ಜಾಸ್ತಿ ಆದ್ರೆ ಮಳೆಗೂ ಬರಬಹುದು, ಅಥವಾ ನಮ್ಮ ರೈತರಿಗೆ ಬಹಳ ರೂಢಿ ಅದು, ಕಟಾವು ಮಾಡಿ ಒಂದು ಕಡೆ ಹಾಕ್ತಾರೆ. ಆ ತೇವ ಏನಾದ್ರೂ ಅಲ್ಲಿ ಇದ್ರೆ ಅಥವಾ ಅಕಾಲಿಕ ಮಳೆ ಏನಾದ್ರು ಆದ್ರೆ ಆಗ ಈ ಬುಸ್ಟು ಉತ್ಪತ್ತಿ ಬೆಳವಣಿಗೆ ಆಗ್ಬಿಡುತ್ತೆ. ಬೆಳವಣಿಗೆ ಆಗಿ ವಿಷವನ್ನ ಕಾಳು ಒಳಗೆ ಬಿಟ್ಬಿಡುತ್ತೆ. ಕಡಲೆಕಾಯಿ ಅದರಲ್ಲೂ ತುಂಬಾ ವಿಶೇಷವಾಗಿ ಹೌದು, ಅಫ್ಲಾಟಾಕ್ಸಿನ್ ಅಂತ ಒಂದು ವಿಷದ ಬಗ್ಗೆ ನಾವು ಕೇಳಿದೀವಿ. ಇದು ಬಹಳಷ್ಟು ಈ ತರ ಬೂಸ್ಟ್ ನಿಂದ ಬರುವಂತ ಒಂದು ಕಾಯಿಲೆ. ಅಂದ್ರೆ ಈ ಶಿಲೀಂಧ್ರ ವಿಷ ಅಥವಾ ಅಫ್ಲಾಟಾಕ್ಸಿನ್ ಅಂತ ತಾವು ಹೇಳಿದ್ರಲ್ಲ, ಇದನ್ನ ಹೇಗೆ ತಡೆಗಟ್ಟಬಹುದು ಅಂತ ಹೇಳಿ ಮುಖ್ಯವಾಗಿ ಫಸ್ಟ್ ಕಾಳುಗಳನ್ನ ಚೆನ್ನಾಗಿ ಒಣಗಿಸುವಂತದ್ದು, ಆಮೇಲೆ ಯಾವ ರೀತಿ ಶೇಖರಿಸ್ತಾರೆ. ನಮ್ಮ ರೈತರು ಆ ಒಂದು ಶೇಖರಣೆಯ ಬಗ್ಗೆ ಬಹಳ ಹೆಚ್ಚಿನ ಮಹತ್ವವನ್ನ ಕೊಡಬೇಕು. ಸರಿಯಾದ ರೀತಿಯಲ್ಲಿ ಶೇಖರಣೆ ಬೆಳವಣಿಗೆ ಆಗದಂತೆ ತಡೆಯೋದು ಬಹಳ ಮುಖ್ಯ, ಬಹಳ ಮುಖ್ಯ. ಬೆಳವಣಿಗೆ ಆದ್ಮೇಲೆ ಅದು ಅಭ್ಯಾಸ ಏನೋ ಮೇಲ್ ಬೂಸ್ಟ್ ಒರೆಸ್ಬಿಟ್ರೆ ಹೋಗುತ್ತೇನೆ, ಇಲ್ಲ ಆ ವಿಷ ಒಳಗೊಟ್ಟೋಗಿರುತ್ತೆ. ಆಂತರಿಕವಾಗಿ ಆ ವಿಷ ಇರುತ್ತೆ. ಆದ್ರಿಂದ ಅಂತ ಕಡಲೆಕಾಯಿನ ಉಪಯೋಗಿಸೋದಾಗ್ಲಿ ಅಥವಾ ಅದರಿಂದ ಎಣ್ಣೆ ತೆಗೆದು ಆ ಹಿಂಡಿಯನ್ನ ಮೇವಿಗೆ ಹಾಕ್ತಾರೆ, ಅವಾಗ ಹಸುಗಳಿಗೂ ಬಹಳ ಡೇಂಜರ್. ಮತ್ತೆ ಹಸುಗಳಿಗೂ ತೊಂದರೆ ಆಗುತ್ತೆ, ಕೆಲವರು ಈ ಕೋಳಿ ಆಹಾರವಾಗಿ ಬಳಸ್ತಾರೆ, ಅದಕ್ಕೂ ತೊಂದರೆ ಆಗುತ್ತೆ. ಕೂಡ ಒಂದು ತೊಂದರೆ ಆಗಿ ಆ ಕೋಳಿ ಮಾಂಸ ತಿಂದ ಮನುಷ್ಯರಿಗೂ ಮನುಷ್ಯರಿಗೂ ಬರುತ್ತೆ. ಅದು ಕ್ರಾಸ್ ಕಂಟಾಮಿನೇಷನ್ ಅಂತೀವಿ, ಅಡ್ಡ ಪರಿಣಾಮ, ಒಂದರಿಂದ ಒಂದು ಕಬ್ಬತ್ತೆ ಸರಪಳಿ ಕ್ರಿಯೆ ಇದ್ದಂಗೆ. ಅದಕ್ಕೆ ಆ ಮೇವಿನ ಹಿಂಡಿಗೆ ಅಮೋನಿಯಾ ಬೆರೆಸೋದ್ರಿಂದ ಈ ಒಂದು ಹಾವಳಿನ ತಡಿಬಹುದು. ನಮ್ಮ ಆಹಾರದಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಒಣಗಿಸೋದ್ರಿಂದ ಚೆನ್ನಾಗಿ ಮತ್ತೆ ಸುರಕ್ಷಿತವಾಗಿ ಶೇಖರಿಸಿ ಇಡೋದ್ರಿಂದ ಈ ಒಂದು ಕಾಯಿಲೆಯನ್ನು ಕಡಲೆ ಬೀಜ ತಿಂತಾರೆ, ಕೆಲವು ಟೈಮ್ ಮುಗ್ಲು ಬಿಡುತ್ತೆ, ಬಹಳ ತಿನ್ನಬಾರ್ದು. ಆಮೇಲೆ ಬೂಸ್ಟ್ ಇದ್ರೆ ಒರೆಸ್ಬಿಟ್ರೆ ಹೋಗುತ್ತೆ ಅನ್ನೋದು ಬಹಳ ತಪ್ಪು ಭಾವನೆ. ಅಂತ ಆಹಾರನ ಯಾವತ್ತೂ ತಿನ್ನಲೇಬಾರ್ದು. ಒಂದ್ಸತಿ ಬೂಸ್ಟ್ ಬಂದಿದೆ ಅಂದ್ರೆ ನಾವು ಉಪಯೋಗಿಸೋದು ಒಳ್ಳೇದಲ್ಲ. ಈಗ ಸಾಮಾನ್ಯ ಉಪ್ಪಿನಕಾಯಲ್ಲಿ ಬೂಸ್ಟ್ ಮೇಲಿದ್ರೆ ತೆಗೆದು ಬಿಡ್ತಿನ್ನೋ ಅಭ್ಯಾಸ ನಮ್ಗೆ ಇಲ್ಲ. ಅದು ವಿಷ ವಸ್ತುವನ್ನ ಬಿಟ್ಬಿಟ್ಟಿರುತ್ತೆ ಈಗಾಗಲೇ ಆ ಬೆಳವಣಿಗೆ ಹೊಂದುವಾಗ ಆ ಜೀವಕ್ರಿಯೆಯಲ್ಲಿ ಉತ್ಪತ್ತಿ ಆಗುವಂತ ವಿಷ ಅದು, ಅದು ಸೇರ್ಬಿಟ್ಟಿರುತ್ತೆ ಉಪ್ಪಿನಕಾಯಲ್ಲಿ. ಆತರ ಯಾವ್ದನ್ನೇ ಆಗ್ಲಿ ಒರೆಸಿ ನಾವು ತಿಂತೀವಿ ಅನ್ನೋದು ಸರಿಯಲ್ಲದೆ ಒಳ್ಳೇದು. ಇನ್ನೊಂದು ವಿಚಾರ ತಾವು ತಿಳಿಸಿದ್ದು ಅಂದ್ರೆ ನೈಸರ್ಗಿಕವಾಗಿ ಆಹಾರದಲ್ಲೇನೆ ಈ ವಿಷದ ಅಂಶ ಇರುತ್ತೆ ಅಂತ ಅಂದು. ಹೌದು, ಯಾಕೆಂದ್ರೆ ಇವೆಲ್ಲ ನಾವು ನೋಡಿದ್ದು ಹೊರಗಡೆಯಿಂದ ಬರುವಂತ ಜೀವಾಣುಗಳಿಂದ ಉಂಟಾಗುವಂತದ್ದು. ಆಹಾರದಲ್ಲಿ ಅಂತರ್ಗತವಾಗಿಯೇ ಕೆಲವು ವಿಷಯಗಳು ಇರ್ತವೆ ಅಂತ ತಾವು ಹೇಳಿದ್ರು, ಇವಕ್ಕೆ ಸ್ವಲ್ಪ ಉದಾಹರಣೆಗಳನ್ನ ಕೊಟ್ಟು ವಿವರಿಸ್ತೀರ? ಖಂಡಿತವಾಗಿ ವಿವರಿಸ್ತೀನಿ. ಬಹುಶಃ ನಿಮಗೂ ಗೊತ್ತಿರುತ್ತೆ, ಈಗ ನಾನು ಇದ್ರ ಹೆಸರು ಹೇಳದೆ ಕೇಸರಿ ಬೆಳೆ ಕೇಳಿರ್ತೀರ. ಆಮೇಲೆ ಕೇಸರಿ ಬೆಳೆ ತಿನ್ನಬಾರದು ಅಂತಾನು ಒಂದು ಅಭಿಪ್ರಾಯ ನಮಗೆಲ್ಲರಿಗೂ ಕೊಟ್ಟಿದ್ರು. ಭಾರತ ಸರ್ಕಾರ ಇವತ್ತು ಅದನ್ನ ನಿಷೇಧಿಸಿದೆ. ಕೇಸರಿ ಬೆಳೆ ಅಂದ್ರೆ ಕೇಸರಿ ಬಣ್ಣ ಇರುತ್ತಲ್ಲ ಆ ಬೆಳೆ ಅಲ್ಲ, ಚೌಕವಾಗಿರುತ್ತೆ, ರೌಂಡ್ ಇರೋದಿಲ್ಲ ಆ ಬೇಳೆ. ಆ ಬೇಳೆಯನ್ನ ಉಪಯೋಗಿಸಬಾರದು. ಆ ಬೇಳೆಯಲ್ಲಿ ಲೆಥರಿಸಮ್ ಅಂತ ಒಂದು ಕಾಯಿಲೆ ಬರುತ್ತೆ. ಅದು ಕಾಲುಗಳಿಗೆ ಪಾರ್ಶ್ವವಾಯುತ್ತೆ, ನಡೆಯೋಕ್ಕಾಗೋದಿಲ್ಲ, ಕಾಲು ಸೊಟ್ಟ ಆಗ್ತಾ ಹೋಗುತ್ತೆ. ಇದು ಸಾಮಾನ್ಯವಾಗಿ ಕೇಸರಿ ಬೆಳೆಯನ್ನ ಉಪಯೋಗಿಸೋದು ಮಧ್ಯಪ್ರದೇಶದಲ್ಲಿ ಜಾಸ್ತಿ, ಯಾಕಂದ್ರೆ ಇದು ಬಹಳ ಸುಲಭವಾಗಿ ಬೆಳೆಯುವಂತ ದ್ವಿದಳ ಧಾನ್ಯ, ಮತ್ತೆ ಕಡಿಮೆ ಬೆಲೆಗೂ ಏನಾದರೂ ಕಡಿಮೆ ಬೆಲೆಗೂ ಸಿಕ್ಕುತ್ತೆ, ಸುಲಭವಾಗಿ ಬೆಳೆಯುತ್ತೆ, ಡ್ರಾಟ್ ಅಂದ್ರೆ ಬರಗಾಲದಲ್ಲಿ ಬೆಳೆಯುತ್ತೆ. ಅದರಿಂದ ಬಹಳಷ್ಟು ಉಪಯೋಗಿಸ್ತಾರೆ ಇದನ್ನ. ಅಲ್ಲಿ ತುಂಬಾ ಕೇಸ್ಗಳಿದೆ ಈ ತರದ್ದು ಮಧ್ಯಪ್ರದೇಶದಲ್ಲಿ. ಈ ಲೆಥರಿಸಮ್ ನಿಂದ ಅವ್ರಿಗೆ ಪಾರ್ಶ್ವವಾಯು ಬಂದು ಪರ್ಮನೆಂಟ್ ಡಿಸೇಬಲ್ಡ್ ಆಗ್ತಾರೆ, ಶಾಶ್ವತವಾಗಿ ಅಂಗವನ್ನತೆ ಅವ್ರಿಗೆ ಉಂಟಾಗುತ್ತೆ. ಆದ್ರಿಂದಲೇ ಭಾರತ ಸರ್ಕಾರ ಇವತ್ತು ಕೇಸರಿ ಬೆಳೆಯನ್ನು ಬೆಳೆಯೋದಾಗ್ಲಿ ಅಥವಾ ಉಪಯೋಗಿಸೋದಾಗ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಅದೇ ರೀತಿ ಇನ್ನೊಂದು ನಾನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ, ಅದೇನಪ್ಪಾ ಅಂದ್ರೆ ಸಾಸಿವೆ ಕಾಳು. ಹೌದು, ಸಾಸಿವೆ ಎಣ್ಣೆಯನ್ನು ಕೂಡ ಪಂಜಾಬ್ ಅಂತ ಕಡೆ ತುಂಬಾ ಉಪಯೋಗಿಸ್ತಾರೆ. ವಿಶೇಷವಾಗಿ ಸಾಸಿವೆ ಎಣ್ಣೆಗೆ ಈ ಒಂದು ದತ್ತುರ ಬೀಜದ ಅಜ್ಜಿಮೋನ್ ಅಂತಾರೆ, ಅಥವಾ ದತ್ತುರ ಬೀಜವನ್ನ, ಅದು ಸಾಸಿವೆ ಬೀಜದ ತರಾನೇ ಇರುತ್ತೆ. ಸೊ ಸಾಸಿವೆ ಕಾಳಗ್ ಬೆರೆಸ್ತಾರೆ. ಈ ದತ್ತುರ ಬೀಜದಲ್ಲಿನೂ ಸಹ ಒಂದು ವಿಷ ವಸ್ತು ಇದೆ. ಅದು ಬಹಳ ಕೆಟ್ಟ ವಿಷ ವಸ್ತು. ಅದು ನಮ್ಮ ರಕ್ತನಾಳದ ಹೃದಯ ಸಂಬಂಧಿ, ಆಮೇಲೆ ಮಣಿಕಟ್ಟುಗಳಲ್ಲಿ ದ್ರವದ ಶೇಖರಣೆ ಎಡಿಮಾ ಅಂತ ಹೇಳ್ತೀವಲ್ಲ, ಆ ತರ ಬಂದು ಕೊನೆಗೆ ಸಾವು ಸಹ ಉಂಟಾಗುತ್ತೆ. ಎಲ್ಲ ಕಡೆ ಎಡಿಮಾ ಕಾಣಿಸ್ಕೊಂಡು ಕೊನೆಗೆ ಸಾವೇ ತುಂಬಾ ಕೇಸ್ಗಳು ಈ ತರದ ಆಗಿದೆ. ಇದು ಈ ಅರ್ಜಿಮವನ್ನ ಬೆರೆಸೋದ್ರಿಂದ, ನೀವ್ ಹೇಳಿದ್ರಲ್ಲ ದತ್ತೂರ ಬೀಜವನ್ನ ಬೆರೆಸೋದ್ರಿಂದ ಉಂಟಾಗುತ್ತೆ. ಆ ದತ್ತೂರ ಬೀಜ ಬೆರೆಸಿ ಎಣ್ಣೆ ತೆಗೆದಾಗ ಎಣ್ಣೆಗೂ ಅದು ಸೇರ್ಕೊಳ್ಳುತ್ತೆ. ಇದೆರಡು ಬಹಳ ಪ್ರಮುಖ ಚಿಲ್ಲರೆಯಾಗಿ ಮಾರಾಟ ಮಾಡ್ತಾರಲ್ಲ ಈ ಸಾಸಿವೆ ಎಣ್ಣೆನ, ಬಹಳ ಇದ್ರ ಹಾವಳಿ ಹೆಚ್ಚು ಅಂತ ನಾವು ಕೇಳಿದ್ವಿ. ಇದು ಪ್ಯಾಕ್ಡ್ ಎಣ್ಣೆನೆ ತೆಗೆದುಕೊಳ್ಳೋದು ಒಳ್ಳೇದು. ಒಂದು ಸಾಸಿವೆ ಕಾಳು ತಗೊಂಡೋಗ್ಲು ನಾವು ಸ್ವಲ್ಪ ಹುಷಾರಾಗಿ ನೋಡಿ ಬಳಸುವಂತದ್ದು. ಇಂತಹ ಸಮಯದಲ್ಲಿ ನಮಗೆ ಗೊತ್ತಿರೋ ಅಂತ ಕಡೆ ತಗೊಳ್ಳೋದು ಉತ್ತಮ. ನಮಗೆ ನಂಬಿಕೆ ಮೂಲಗಳಿಂದ ಇದನ್ನ ಕೊಂಡ್ಕೊಳ್ಳೋದು ಯಾವತ್ತೂ ಒಳ್ಳೇದು. ಇದಕ್ಕೆ ಇನ್ಯಾವುದೇ ರೆಮಿಡಿ ಕೊಡಕ್ ಆಗೋದಿಲ್ಲ. ಇದು ನೈಸರ್ಗಿಕವಾಗಿ ಬಂದಿರುವಂತದ್ದು ಎರಡನ್ನು, ಅದರಿಂದ ವಿಶ್ವಾಸಾರ್ಹ ಮೂಲಗಳಿಂದ ತಗೊಳ್ಳೋದು ಬಹಳ ಒಳ್ಳೇದು. ಈ ಆಹಾರದ ನಂಜಿಗೆ ಸಂಬಂಧಪಟ್ಟಾಗೆ ಸರ್ಕಾರ ಮತ್ತು ಬೇರೆ ಬೇರೆ ಸಂಸ್ಥೆಗಳು ವಿವಿಧ ಪ್ರಯತ್ನಗಳನ್ನ ಮಾಡ್ತಲೇ ಇದ್ದಾವೆ, ಗುಣಮಟ್ಟದ ಆಹಾರದ ಬಳಕೆ ಬಗ್ಗೆ ಒಂದು ಅರಿವನ್ನ ಮೂಡಿಸ್ತಾ ಇದ್ದಾರೆ. ಆದರೆ ನಾವು ವೈಯಕ್ತಿಕವಾಗಿ ಆಹಾರದ ಒಂದು ನಂಜನ್ನ ಮನೆ ಮಟ್ಟದಲ್ಲಿ ತಡೆಗಟ್ಟದಕ್ಕೆ ಏನೇನು ಅಂಶಗಳ ಕಡೆಗೆ ಒತ್ತನ್ನು ಕೊಡಬೇಕಾಗುತ್ತೆ ಅಂತ? ಮೊದಲನೇದಾಗಿ ವೈಯಕ್ತಿಕ ಸ್ವಚ್ಛತೆ ನಮ್ಮ ಬಹಳ ಮುಖ್ಯ. ಇದು ನಮ್ಮ ಕೂದಲು, ಉಗುರು, ಚರ್ಮ ಯಾವಾಗ್ಲೂ ಸ್ವಚ್ಛವಾಗಿ ಇಟ್ಕೋಬೇಕು. ನಾವು ಕೈ ತೊಳ್ಕೋಬೇಕು ಮತ್ತೆ ಅವ್ರು ಹೇಳಿದಾಗೆ ಪ್ರತಿ ಸತಿ ಅದು ಕೈ ತೊಳಿಬೇಕು. ಪ್ರತಿ ಕೆಲಸದ ನಂತರ, ಪ್ರತಿ ಕೆಲಸದ ನಂತರ ಉದಾಹರಣೆಗೆ ಏನೋ ಒಂದು ತರಕಾರಿ ಕಟ್ ಮಾಡ್ತೀವಿ, ಹಸಿ ತರಕಾರಿ, ಮತ್ತೆ ಅದೇ ಕೈಯನ್ನ ನಾವೆಲ್ಲೋ ಅಲ್ಲಿ ಬೇಯಿಸೋದಕ್ಕೋ ಇನ್ನೊಂದಕ್ಕೋ ಇಲ್ಲ ಚಪಾತಿ ಇಟ್ಟು ಕಲ್ಸೋದಕ್ಕೋ ಇಲ್ಲ. ಅದರ ಪ್ರತಿ ಒಂದು ಕೆಲಸ ಏನಾಗುತ್ತೆ, ಎಲ್ಲ ಕೆಲಸ ಆದ್ಮೇಲೆ ಕೈ ತೊಳಿತೀನಿ ಅನ್ನೋ ಕಾನ್ಸೆಪ್ಟ್ ನಮ್ಮ ಹೆಣ್ಣು ಮಕ್ಕಳಲ್ಲಿ ಇರುತ್ತೆ. ಇಲ್ಲ, ಯಾವುದೇ ಒಂದು ಕೆಲಸ ಮಾಡಿದ್ರೆ ಕೈ ತೊಳೆದು ಮತ್ತೆ ಇನ್ನೊಂದು ಕೆಲಸ ಮಾಡುವಂತ ಅಭ್ಯಾಸನ ನಾವು ಮಾಡ್ಕೋಬೇಕು. ಮತ್ತೆ ಕೆಲಸ ಮಾಡುವಾಗ ಮೂಗೆಲ್ ಬೆರಳಿಡೋದು, ತಲೆ ಕೆರ್ಕೊಳ್ಳೋದು, ಕೈ ಮೈ ಕೆರ್ಕೊಳ್ಳೋದು ಇಂಥದನ್ನ ಮಾಡ್ತೀವಿ. ಇದು ನೋಡೋಕು ಅಸಹ್ಯ, ಮತ್ತೆ ಅಡ್ಡ ಕಲ್ಮಶೀಕರಣ ಅಂದ್ರೆ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತು ದಾಟಿಸ್ತೀವಿ, ಈ ಸೂಕ್ಷ್ಮ ಜೀವಿಗಳನ್ನ ಪ್ರಸಾರ ಮಾಡ್ತೀವಿ. ಸೊ ಈ ತರ ಮಾಡಬಾರ್ದು. ಮತ್ತೆ ನಮ್ಮ ಪಾತ್ರೆಗಳು, ನೀವು ಈಗಾಗಲೇ ಅದನ್ನ ಹೇಳಿದ್ರಿ, ಕತ್ತರಿಸುವಂತ ಅಲಿಗೆ ತೊಳೆದಿಟ್ಕೋಬೇಕು. ಮತ್ತೆ ಅಡುಗೆ ಮನೆ ಕಟ್ಟೆಯನ್ನ ಸದಾ ಶುದ್ಧವಾಗಿ ಇಟ್ಕೊಂಡಿರ್ಬೇಕು. ವೈಯಕ್ತಿಕ ಸ್ವಚ್ಛತೆಯನ್ನು ಖಂಡಿತ ಬಹಳ ಚೆನ್ನಾಗಿ ಹೇಳಿದ್ರಿ. ಕೆಮ್ಮದು, ಸೀನೋದು, ಅಥವಾ ಮೂಗಿಂದ ಇದು, ಅಥವಾ ಆ ಥರದ ಮಾಡೋಕ್ಕೆ ಆಗಲಂದಾಗ ಹೊರಗೋಗಿ ಮಾಡಿ ಕೈ ತೊಳೆದು ಮತ್ತೆ ಬಂದು ಮಾಡೋದು ಒಳ್ಳೇದು. ಮತ್ತೆ ಇನ್ನೊಂದು ಅಂಶ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಹೊರಗೆ ಹೋಗಿ ಬಂದ ಮೇಲೆ ಅದೇ ಬಟ್ಟೆಯಿಂದ ಅಡುಗೆ ಮನೆ ಒಳಗೆ ಹೋಗೋದು ಒಳ್ಳೇದಲ್ಲ. ನಾವು ಹೊರಗೆ ಬೇಕಾದಷ್ಟು ಸೂಕ್ಷ್ಮ ಜೀವಿಗಳನ್ನ ನಮ್ಮ ಬಟ್ಟೆ ಜೊತೆಗೆ ತಗೊಂಡು ಬಂದಿರ್ತೀವಿ. ಸೊ ಕೈಕಾಲು ತೊಳೆಯೋದು ಒಂದು ಅಭ್ಯಾಸ, ಬಟ್ಟೆಯನ್ನು ಬದಲಿಸಿ ಮನೆ ಹೆಣ್ಮಕ್ಳು ಅಡುಗೆ ಮನೆಗೆ ಹೋಗೋದು ಉತ್ತಮವಾದ ಒಂದು. ನಮ್ಮ ಶೌಚಾಲಯಗಳನ್ನು ಕೂಡ ಬಹಳ ಶುದ್ಧವಾಗಿ ಇಟ್ಕೋಬೇಕು. ಖಂಡಿತ, ಬಹಳ ಚೆನ್ನಾಗಿ ಹೇಳಿದ್ರೆ ಬಹಳ ಶುದ್ಧವಾಗಿ ಇಟ್ಕೋಬೇಕು. ಅಲ್ಲಿಗೆ ಹೋಗಿ ಬಂದಾಗ್ಲೂ ಬರೀ ಕೈ ಎಲ್ಲ ಕಾಲನ್ನು ಸಹ ತೊಳ್ಕೊಂಡು ಮತ್ತೆ ನಾವು ಅಡುಗೆ ಮನೆಗೆ ಎಂಟರ್ ಆಗೋದು ಒಳ್ಳೇದು. ಮತ್ತೆ ಇದಲ್ದೆ ಹಸಿ ಪದಾರ್ಥ ಮತ್ತೆ ಬೇಯಿಸಿರೋ ಪದಾರ್ಥ ಜೊತೆಗೆ ಸೇರಿಸ್ಬೋದು. ಹಸಿ ಮಾಂಸದ ಜೊತೆ ಬೇಯಿಸಿರೋದನ್ನ, ಹಸಿ ತರಕಾರಿ ಅಥವಾ ಬೆಂದಿರೋದನ್ನ, ಇಂಥದನ್ನ ಒಂದ್ರ ಪಕ್ಕ ಒಂದು ಇಟ್ಕೋಬಾರ್ದು ಯಾವಾಗ್ಲೂ ಅಡುಗೆ ಮಾಡುವಾಗ. ನಾವು ನೋಡ್ಕೊಂಡು ಮಾಡ್ಕೋಬೇಕು. ಮತ್ತೆ ಯಾವುದೇ ಅಡುಗೆನ 50°C ಅಂದ್ರೆ ಚೆನ್ನಾಗಿ ಬಿಸಿ ಇದ್ದಾಗ ಈಚೆ ಇಟ್ಕೊಳ್ಳಿ. ತಣ್ಣಗಾಗ್ತಿದೆ ಅಂದಾಗ ತಾವು ಈಗ ಮೊದಲೇ ಹೇಳಿದ್ರೆ ಕುದಿಸ್ಕೊಳ್ಳಿ ಮತ್ತೊಂದ್ಸತಿ, ಇಲ್ಲ ಬಳಸ್ಕೋ, ಇಲ್ಲ ತಮ್ಗೆ ಅನುಕೂಲ ಇದ್ದು ರೆಫ್ರಿಜರೇಟರ್ ಅಲ್ಲಿ ಇಡಬಹುದು ಅಂದ್ರೆ ರೆಫ್ರಿಜರೇಟರ್ ಇಟ್ಕೊಂಡು ಬಳಸ್ಕೋಬಹುದು. ಆದ್ರೆ ಆ ಒಂದು ಡಿಗ್ರಿಯಲ್ಲಿ ಆ ಬೆಚ್ಚಗೆ ಆಗದ್ಮೇಲೆ ಅದನ್ನ ಬಹಳ ಹೊತ್ತು ಈಚೆ ಇಡೋದು ಒಳ್ಳೇದಲ್ಲ. ಆಮೇಲೆ ಆಹಾರನ ಚೆನ್ನಾಗಿ ಬೇಯಿಸಬೇಕು. ಯಾವುದೇ ಆಹಾರವನ್ನ ಚೆನ್ನಾಗಿ ಬೇಯಿಸಿ ತಿನ್ನೋದು ಒಳ್ಳೇದು. ಮತ್ತೆ ಫ್ರಿಜ್ ಅನುಕೂಲ ಇರೋರಿಗೆ ಹಸಿ ಮತ್ತೆ ಬೆಂದ ಆಹಾರವನ್ನ ಬೇರೆ ಬೇರೆಯಾಗಿ ಶೇಖರಣೆ ಮಾಡಬೇಕು. ಈ ಮಾಂಸದ ಒಂದು ಆಹಾರವನ್ನು ಕೂಡ ಹೆಚ್ಚು ಕಾಲ ನಾವು ಶೇಖರಿಸಿದ್ರೆ ಡೀಪ್ ಫ್ರೀಸ್ಗೆ ಇಡಬೇಕಾಗುತ್ತೆ. ಅಂದ್ರೆ ಇನ್ನು ಐಸ್ ಇರುತ್ತಲ್ಲ ಅಂತ ಕಡೆ ಇಡಬೇಕು, ಯಾಕಂದ್ರೆ ತುಂಬಾ ಹೊತ್ತಾದ್ಮೇಲೆ ಅಲ್ಲೂ ಬೆಳಿಲಿಕ್ಕೆ ಶುರುವಾಗುತ್ತೆ. ವಿಶೇಷವಾದ ಮಾಧ್ಯಮ ಆಗುತ್ತೆ ಸೂಕ್ಷ್ಮಾಣುಗಳು. ಹೌದು, ತುಂಬಾ ಒಳ್ಳೆ ವಾತಾವರಣ, ಅದಕ್ಕೆ ಬಹಳ ಅನುಕೂಲವಾಗಿ ನಾವೇ ಮಾಡಿಕೊಟ್ಟಾಗ ಆಗುತ್ತೆ. ಕೊನೆಯದಾಗಿ ಎಲ್ಲೇ ಸಂಶಯ ಇದ್ರು ಅಂತ ಆಹಾರ ಪರೀಕ್ಷೆ ಮಾಡಕ್ ಹೋಗ್ಬಾರ್ದು, ಪರವಾಗಿಲ್ಲ ಕ್ಲೀನ್, ನಮ್ಗೆ ಅನುಮಾನ ಇದೆ ಅಂದ್ರೆ ಅಂತ ಕಡೆ ನಾವು ಆಹಾರ ಸೇವಿಸ್ತಾ ಇರೋದೇ ಒಳ್ಳೇದು. ಇಷ್ಟೆಲ್ಲ ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿ ಈ ಒಂದು ಕಾಯಿಲೆಯಿಂದ ನಾವು ತಡೆಗಟ್ಟಬಹುದು. ತುಂಬಾ ಸಂತೋಷ ಡಾಕ್ಟರ್ ಜಮುನಾ ಅವರೇ. ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ಆಹಾರದ ನಂಜು ಆಗೋದಕ್ಕೆ ಏನು ಕಾರಣಗಳು, ಏನೇನು ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈಗ ಕೇಳುವ ಕೃಷಿ ಮಾಹಿತಿ. ಬಾಳೆ ಬೆಳೆಯನ್ನು ಹಲವಾರು ಕೀಟಪೀಡಿಗಳು ಬಾಧಿಸ್ತವೆ. ಅವುಗಳಲ್ಲಿ ಹುಸಿ ಕಾಂಡದ ಮೂತಿ ಹುಳು ಕೂಡ ಬಹಳ ಮುಖ್ಯವಾದಂಥದ್ದು. ಸಾಮಾನ್ಯವಾಗಿ ಈ ಬಾಳೆ ಬೆಳೆಯ ಹುಸಿ ಕಾಂಡದ ಮೂತಿ ಹುಳುವಿನ ಹಾವಳಿ ಬೇಸಿಗೆ ಮತ್ತು ಮುಂಗಾರು ಹಂಗಾಮಿನಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಬಾಳೆ ಸುಮಾರು 4 ತಿಂಗಳ ಬೆಳೆಯಾಗ್ತಿದ್ದಂತೆ ಇದು ಪ್ರಾರಂಭವಾಗುತ್ತೆ. ಈ ಕೀಟದ ಹಾವಳಿ ಗೊತ್ತಾಗುವಷ್ಟರಲ್ಲಿ ಬಾಳೆ ಬೆಳೆ ಹೂ ಬಿಡುವಂಥ ಒಂದು ಹಂತಕ್ಕೆ ಬಂದಿರುತ್ತೆ. ಈ ಕೀಟದ ಬಾಧೆಯ ಲಕ್ಷಣಗಳು ಮುಖ್ಯವಾಗಿ ಈ ಕಾಂಡದ ಮೇಲೆ

90% ಈ ಬಾಳೆ ಮೂತಿ ಹುಳದ ಹತೋಟಿಯನ್ನು ಮಾಡಬಹುದು. ಇನ್ನು ರಾಸಾಯನಿಕ ವಿಧಾನಗಳಿಗೆ ಬಂದರೆ ಪ್ರತಿ ಲೀಟರ್ ನೀರಿಗೆ 2.5 ಮಿಲಿಲೀಟರ್ನಷ್ಟು ಕ್ಲೋರೋಫೈರಿಪಾಸನ್ನು ಬೆರೆಸ್ಕೊಂಡು ತೋಟದ ಸುತ್ತ ಇರುವಂಥ ಮರಗಳಿಗೆ ಸಿಂಪರಣೆ ಮಾಡೋದ್ರಿಂದ ಈ ಬಾಳೆ ಮೂತಿ ಹುಳುವಿನ ಕೀಟದ ಮೊಟ್ಟೆ ಇಡೋದನ್ನು ತಪ್ಪಿಸಬಹುದು. ಇನ್ನು ಮೊನೊಕ್ರೋಟೋಫಾಸ್ 36 SL ಕೀಟನಾಶಕವನ್ನು ಕಾಂಡಕ್ಕೆ ನೇರವಾಗಿ ಚುಚ್ಚುಮದ್ದಿನ ರೂಪದಲ್ಲಿ ಕೊಡೋದು ಕೂಡ ಪರಿಣಾಮಕಾರಿ ಅಂತ ಕಂಡುಬಂದಿದೆ. 54 ಮಿಲಿಲೀಟರ್ನಷ್ಟು ಮೊನೊಕ್ರೋಟೋಫಾಸ್ ಕೀಟನಾಶಕವನ್ನು 350 ಮಿಲಿಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು 45 ಸೆಂಟಿಮೀಟರ್ ಮತ್ತು 150 ಸೆಂಟಿಮೀಟರ್ನ ಎತ್ತರದಲ್ಲಿ ತಿಂಗಳಿಗೊಮ್ಮೆ 5 ಮತ್ತು 8ನೇ ತಿಂಗಳಿನಲ್ಲಿ ಈ ಬಾಳೆ ಕಾಂಡಕ್ಕೆ ಕೊಡಬೇಕಾಗತ್ತೆ. ಹೂ ಬಿಟ್ಟ ನಂತರ ಈ ಚುಚ್ಚುಮದ್ದುನ ಕೊಡಬಾರದು. 5% ಬೇವಿನ ಎಣ್ಣೆ ಮತ್ತು ಜೇಡಿ ಮಣ್ಣಿನ ಮಂದ ದ್ರಾವಣವನ್ನು ಮಾಡಿ ಬಾಳೆಗಿಡದ ಬುಡದ ಸುತ್ತ ಲೇಪಿಸೋದ್ರಿಂದ ಬಾಳೆ ಮೂತಿ ಹುಳು ಮೊಟ್ಟೆ ಇಡೋದನ್ನು ನಾವು ತಪ್ಪಿಸಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 27,250 ರೂಪಾಯಿಯಿಂದ 28,000 ರೂಪಾಯಿ, ಅರೇಬಿಕಾ ಚೆರಿ 13,500 ರೂಪಾಯಿಯಿಂದ 15,700 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,000 ರೂಪಾಯಿ, ರೋಬಸ್ಟಾ ಚೆರಿ 10,400 ರೂಪಾಯಿಯಿಂದ 11,250 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ ರೈತ ಬಾಂಧವರೇ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಿಧನ ಸುದ್ದಿ. ಪೊನ್ನಂಪೇಟೆ ನಾಡು ಈಚೂರು ಗ್ರಾಮತ್ರ ತೀತಮಡ ಮುತ್ತಣ್ಣ ಎಂಡ ಮೋವ ಸಾಬು ಪೆಮ್ಮಯ್ಯ ಎಂಗ ಇಂದು ಮಜಣ ಮರಣಪಟ್ಟಿತ್ತು. 71 ಬೈತ್ರ ತೀತಮಡ ಸಾಬು ಪೆಮ್ಮಯ್ಯ ಎಂಡ ಆಕಿರಿ ಕಾರ್ಯ ನಾಳೆ ಪೊಲಾಕ 11 ಗಂಟರ ಮೀದ ಒಕ್ಕತೂಟಂಗಳತ್ತು ನಡಪ. ಹಾಲುಗುಂದ ಗ್ರಾಮತ್ರ ಮೇಕೇರಿರ ಪೌತಿ ಕಾಳಪ್ಪ ಎಂಡ ಪೊಣ್ಣು ತಂಗವ ಎಂಗ ಇಂದು ಮರಣಪಟ್ಟಿತ್ತು. 98 ಬೈತ್ರ ಮೇಕೇರಿರ ತಂಗವ ತಾಮನೆ ನೆಲ್ಲ ಚಂಡ ಬಿಳುಗುಂದ ಆಕಿರಿ ಕಾರ್ಯ ನಾಳೆ ಪೊಲಾಕ 10 ಗಂಟೆಗೆ ಹಾಲುಗುಂದ ಗ್ರಾಮದ ನಡಪ ಅಂದು ಒಕ್ಕಕರ ಅರಿಚಿಟ್ಟಿತ್ತು. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಕೋಟೆರ ದಿವಂಗತ ಹೊನ್ನಪ್ಪ ರಾಜಾ ಅವರ ಗ್ಯಾನಲಿ, ಶ್ರೀಮತಿ ಲೀಲಾಮಣಿ, ಮಂಗ ಹರೀಶ್ ಅಂಜು, ಮಗಳು ಬಾಕಿಲನ ಚೈತ್ರ, ಅಳಿಯ ವಿನು, ಪಿಳ್ಳಿ ಶಿಯಾನ, ದೊಡ್ಡಪುಲಿಕೋಟು ಗ್ರಾಮ. ಸುದ್ದಿ ಜೊಂಪೆ ಓದ್ತಾರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಜಿಲ್ಲಾಡಳಿತ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಸಶಸ್ತ್ರ ಪಡೆಗಳ ಧ್ವಜಾ ದಿನಾಚರಣೆ ಇಂದು ನಡೆದ ಮಡಿಕೇರಿ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದ ಆವರಣದಲ್ಲಿರುವ ಯುದ್ಧ ಸ್ಮಾರಕಕ್ಕೆ ಮಾಜಿ ಮೇಜರ್ ಜನರಲ್ ಕಾಳೆಂಗಡ ಸಿ ಕಾರ್ಯಪ್ಪ, ಮಾಜಿ ಏರ್ ಮಾರ್ಷಲ್ ನಂದ ಕಾರ್ಯಪ್ಪ, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಸೇರಿದಂಗೆ ಮುಖ್ಯ ಪಟವು ಭಾಗವಹಿಸಿ ಯುದ್ಧ ಸ್ಮಾರಕಕ್ಕೆ ಪುಷ್ಪಗುಚ್ಛ ಇಟ್ಟು ಗೌರವ ನಮನ ಸಲ್ಲಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ತಾಲೂಕು ಪಂಚಾಯಿತಿ ಸಭಾಬಾಡೆಯಲ್ಲಿ ಸಂವಿಧಾನ ಶಿಲ್ಪಿ ಭಾರತರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನ ನಡೆದ. ಮುಖ್ಯ ನೆಂಟರಾಗಿ ಭಾಗವಹಿಸಿದ್ದ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜಾವು ಮಾತಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೌಲ್ಯ ಜೀವನ ಸಾಧನೆಗಳನ್ನ ಅಧ್ಯಯನ ಮಾಡುವಂತಾಕು. ಇವು ದೇಶ ವಿದೇಶಗಳಲ್ಲಿ ಸ್ನಾತಕೋತ್ತರ ಪದವಿ ತಗೊಂಡು ರಾಷ್ಟ್ರಕ್ಕೆ ಒಳ್ಳೆಯ ಸಂವಿಧಾನ ಕೊಟ್ಟಳು. ಅವರ ಜೀವನ ಸಂದೇಶಗಳನ್ನ ತಿಳಿದುಕೊಳ್ಳುವಂತಾಕು. ದೇಶ ವಿದೇಶಗಳಲ್ಲಿ ಅಂಬೇಡ್ಕರ್ ಅವರ ಅಧ್ಯಯನ ಕೇಂದ್ರಗ ಹಂಗೆ ಸಂಶೋಧನಾ ಕೇಂದ್ರಗ ಹುಟ್ಟು ಇಡೀ ವಿಶ್ವಲೇ ಅವು ಅಜರಾಮರ ಆಗಿಯೊಳೋತ ಜ್ಞಾನ ಮಾಡಿಕೊಂಡು. ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರ ಮತ್ತು ಜಾಸ್ತಿ ಬೆಲೆನ ವಿದೇಶಿ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿ ಸಂಘದ ವತಿಯಿಂದ ಆಫ್ ಸೀಸನ್ ಲಿಚ್ಚಿ ಬೆಳೆನ ಸವಾಲುಗ ಮತ್ತು ಭವಿಷ್ಯದ ನಿರೀಕ್ಷೆಗ ಬಗ್ಗೆ ವಿಚಾರ ಮಂಥನ ಕಾರ್ಯಕ್ರಮ ಚೆಟ್ಟಳಿಲಿ ನಡ್ತ. ಭವಿಷ್ಯಲಿ ಹೆಚ್ಚು ಬೇಡಿಕೆ ಇರುವ ಲಿಚ್ಚಿ ಹಣ್ಣನ್ನ ಬೆಳೆದು ಜಾಸ್ತಿ ಲಾಭ ಪಡೆಯುವಂಗೆ ಸಂಪನ್ಮೂಲ ವ್ಯಕ್ತಿಗ ಬೆಳೆಗಾರರಿಗೆ ಸಲಹೆ ಕೊಟ್ಟು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಮಾತಾಡಿದ ಬಿಹಾರ ಕೃಷಿ ವಿಶ್ವವಿದ್ಯಾನಿಲಯದ ಮಾಜಿ ಉಪಕುಲಪತಿ ಅಜಯ್ ಕುಮಾರ್ ಸಿಂಗ್ ಮಾತಾಡಿ, ಭಾರತೀಯ ಕೃಷಿ ವಿಶ್ವವಿದ್ಯಾನಿಲಯಲ್ಲಿ ಲಿಚ್ಚಿ ಕೃಷಿ ಬಗ್ಗೆ ಸಂಶೋಧನೆ ನಡೀತಿದ್ದು ಕೊಡಗು ಜಿಲ್ಲೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಆಫ್ ಸೀಸನ್ಲಿ ಲಿಚ್ಚಿ ಬೆಳೀತಿರೋದು ಆಶ್ಚರ್ಯ ಅಂತ ಹೇಳ್ದು. ಲಿಚ್ಚಿ ಕೃಷಿಕರ ಬೇಡಿಕೆಗೆ ತಕ್ಕಂಗೆ ಕೇಂದ್ರದ ತಳಿಗಳನ್ನ ಹಂಚ್ತಾವಳು ಅಂತ ಹೇಳ್ದು. ಈ ಹೊತ್ತಲ್ಲಿ ಕೊಡಗು ಜಿಲ್ಲೆಯಲ್ಲಿ ಜಾಸ್ತಿ ಲಿಚ್ಚಿ ಹಣ್ಣು ಬೆಳೆಯುವ ಪಾಲಿ ಬೆಟ್ಟದ ಬೆಳೆಗಾರರಾದ ಅಚ್ಚಯ್ಯ ಹಂಗೆ ಮಾದಾಪುರದ ವಿನಲ್ ಸೋಮಯ್ಯ ಅವ್ರನ್ನ ಸನ್ಮಾನ ಮಾಡಿ ಗೌರವಿಸಿದು. ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಸದಸ್ಯ ಸಂಘಟನೆಯಾದ ಗೌಡ ಮಾಜಿ ಯೋಧರ ಒಕ್ಕೂಟ ಮಡಿಕೇರಿ ಇದರ 15ನೇ ವಾರ್ಷಿಕ ಸಂತೋಷಕೂಟ ಜಂಬರ ಮಡಿಕೇರಿ ಕೊಡಗು ಗೌಡ ಸಮಾಜ ಸಭಾಬಾಡಿಯಲ್ಲಿ ನಡೆದ. ಈ ಹೊತ್ತಲ್ಲಿ ಪ್ರತಿಭಾನ್ವಿತ ಮಕ್ಕಳಿಗೆ ಪುರಸ್ಕಾರ ನೀಡಿ ಗೌರವಿಸಿದು, ಹಂಗೆ ಸಾಧನೆ ಮಾಡಿದವಕ್ಕೆ ಸನ್ಮಾನಿಸಿದು. ಪಿಂಚಣಿ ಅದಾಲತ್ನ ಸಭೆ ನಾಳೆ ಮಧ್ಯಾಹ್ನ 4 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ಇದೇ ತಿಂಗಳ ತಾರೀಕು 10ರಂದು ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಪೊನ್ನಂಪೇಟೆ ತಹಶೀಲ್ದಾರ್ ಕಚೇರಿ ಸಭಾವಾಡಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿಯಲ್ಲಿ ಪುಕಾರ ಅರ್ಜಿಗಳನ್ನ ತಗೊಂಡವೆ. ಸಾರ್ವಜನಿಕರು ಈ ಅವಕಾಶನ ಬಳಸಿಕೊಳ್ಳುವಂಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿದರು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಿರಿಯರ ಕವಿಗೋಷ್ಠಿ ಇದೇ ತಿಂಗಳ ತಾರೀಕು 9ರಂದು ಮಧ್ಯಾಹ್ನ 2:30 ಗಂಟೆಗೆ ಮಡಿಕೇರಿನ ಕೊಡಗು ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾಹಿತಿಗಳಾದ ಬಿಎ ಸಂಶುದ್ದೀನ ವಹಿಸುತ್ತಿದ್ದು ಕವಿಗೋಷ್ಠಿನ ಕವಿ ಸಾಹಿತಿ ಕಾಜೂರು ಸತೀಶವು ಉದ್ಘಾಟನೆ ಮಾಡುವೆ. ಮುಖ್ಯ ನೆಟ್ಟರಾಗಿ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್, ಮಾಜಿ ಅಧ್ಯಕ್ಷರಾದ ಟಿಪಿ ರಮೇಶ್ ಅವು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. ಕೊಡಗು ಜಿಲ್ಲಾ ನಿವೃತ್ತ ಪೊಲೀಸ್ ಕ್ಷೇಮಾಭಿವೃದ್ಧಿ ಸಂಘದ ವಾರ್ಷಿಕ ಮಹಾಸಭೆ, ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 11ರಂದು ಮಡಿಕೇರಿ ಮೈತ್ರಿ ಪೊಲೀಸ್ ಸಮುದಾಯ ಭವನದಲ್ಲಿ ನಡೆದಿದೆ. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರಾತ್. ಪ್ರಾಯೋಜಕರು ಕೋಟೆರ ದಿವಂಗತ ಹೊನ್ನಪ್ಪ ರಾಜಾ ಅವರ ಗ್ಯಾನಲಿ, ಶ್ರೀಮತಿ ಲೀಲಾಮಣಿ, ಮಂಗ ಹರೀಶ್ ಅಂಜು, ಮಗಳು ಬಾಕಿಲನ ಚೈತ್ರ, ಅಳಿಯ ವಿನು, ಪಿಳ್ಳಿ ಶಿಯಾನ, ದೊಡ್ಡಪುಲಿಕೋಟು ಗ್ರಾಮ. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನಾಟ್ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ. ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ. ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಕುಡಿಯುವ ಹಾಗೂ ಕೃಷಿ ನೀರಾವರಿಗೆ ಬೋರ್ವೆಲ್, ಕೆರೆಗಳು ಮತ್ತು ಎಲ್ಲಾ ರೀತಿಯ ಮಣ್ಣಿನ ಕೆಲಸಗಳಿಗೆ ಎಲ್ಲಾ ರೀತಿಯ ಹೆತಾಚಿ ಮಷಿನ್ ಗಳಿಗಾಗಿ ಸಂಪರ್ಕಿಸಿ ಬಿಡಿ ಜಗದೀಶ್ ರೈ 9449613364. ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಮದುವೆ ಸಮಾರಂಭಗಳಿಗೆ ಬಟ್ಟೆಗಳನ್ನು ಖರೀದಿ ಮಾಡಲು ಬೆಸ್ಟ್ ಶಾಪ್ ಹ್ಯಾಪಿ ಶಾಪಿಂಗ್. ಯಾಕಂದ್ರೆ ಅಲ್ಲಿ ಬ್ಲೇಜರ್ಸ್, ಸೂಟ್ಸ್, ಎಲ್ಲಾ ವೆಡ್ಡಿಂಗ್ ಡ್ರೆಸ್ ರೀಸನೇಬಲ್ ರೇಟ್ ಅಲ್ಲಿ ಸಿಗುತ್ತೆ. ಹ್ಯಾಪಿ ಶಾಪಿಂಗ್, ವಿರಾಜ್ಪೇಟೆ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್. ಸರ್ಪ್ರೈಸ್ ಗಿಫ್ಟ್ ಓಪನ್ ಮಾಡು. ವಾವ್, ಡೈಮಂಡ್ ನೆಕ್ಲೇಸ್. ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ? ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.